ದೃಶ್ಯಂ ಲೋಚನಂ ದೃಕ್ ತದೃಶ್ಯಂ ದೃಕ್ತು ಮಾನಸಂ ದೃಶ್ಯಾಧಿ ವೃತ್ತಯ ಸಾಕ್ಷಿ ದೃಗೇ ವನತು ದೃಶ್ಯತೆ. ಜಗತ್ತು ಶಬ್ದಸ್ಪರ್ಶಾದಿ ವಿಷಯಗಳಿಂದ ಕೂಡಿದೆ. ನಾನಾ ಭೇದಗಳಿಂದ ಕೂಡಿದೆ. ದೃಶ್ಯಮಯವಾದ ಜಗತ್ತು ಭೇದಗಳು ಅಂತಂದ್ರೆ ಮೂರು ತರ ಭೇದಗಳು: ಸ್ವಜಾತೀಯ ಭೇದ, ವಿಜಾತೀಯ ಭೇದ, ಸ್ವಗತ ಭೇದ. ಸ್ವಜಾತೀಯ ಭೇದ, ವಿಜಾತೀಯ ಭೇದ, ಸ್ವಗತ ಭೇದ. ದೃಶ್ಯಮಯವಾದ ಜಗತ್ತು ಆ ಜಗತ್ತಿನ ವಸ್ತುವಿನ ಬಗ್ಗೆನೇ ಜಿಜ್ಞಾಸೆ ಮಾಡುವ ಸಾಧ್ಯತೆ ಇದೆ. ಹೂವು ಯಾವ ಜಾತಿ ಹೂವು, ಯಾವ ಬಣ್ಣದ ಹೂವು, ಈ ಹೂವಿನ ಕ್ಯಾರೆಕ್ಟರ್ಸ್ ಏನು, ಇದು ಹೂವಿನ ಗುಣಗಳೇನು, ಗುಣಧರ್ಮಗಳೇನು, ಈ ಹೂವಿನಲ್ಲಿ ಇನ್ನು ಎಷ್ಟು ಬಣ್ಣಗಳಿವೆ, ದೃಶ್ಯದ ಬಗ್ಗೆ ಜಿಜ್ಞಾಸ ಸಾಕಷ್ಟು ಮಾಡಬಹುದು. ಭೇದಮಯವಾದ ಈ ಜಗತ್ತನ್ನು ಜಿಜ್ಞಾಸ ಮಾಡಬಹುದು. ಸ್ವಜಾತೀಯ ಭೇದ, ಎಲ್ಲವೂ ವೃಕ್ಷಗಳೇ, ಆದರೆ ಹುಣಸೆ ವೃಕ್ಷ ಬೇವಿನ ವೃಕ್ಷ ಅಲ್ಲ, ಬೇವಿನ ವೃಕ್ಷ ಮಾವಿನ ವೃಕ್ಷವಲ್ಲ, ಮಾವಿನ ವೃಕ್ಷ ಹಲಸಿನ ವೃಕ್ಷವಲ್ಲ, ಹಲಸಿನ ವೃಕ್ಷ ತೆಂಗಿನ ವೃಕ್ಷವಲ್ಲ, ಎಲ್ಲವೂ ವೃಕ್ಷಗಳೇ. ವೃಕ್ಷಗಳು ಇದು ಒಂದು ಜಾತಿ, ಸೊಳ್ಳೆಗಳು ಒಂದು ಜಾತಿ, ಡಿಂಗ್ಯು ಸೊಳ್ಳೆನೇ ಬೇರೆ, ಚಿಕ್ಕನ್ಗುನ್ಯಾ ಸೊಳ್ಳೆನೇ ಬೇರೆ, ಮಲೇರಿಯಾ ಸೊಳ್ಳೆನೇ ಬೇರೆ, ಎಲ್ಲ ಸೊಳ್ಳೆನೆ. ಆದರೆ ಸೊಳ್ಳೆ ಸೊಳ್ಳೆ ಒಳಗನೆ ಅನೇಕ ಜಾತಿಗಳು, ಇದಕ್ಕೆ ಸ್ವಜಾತಿಯ ಭೇದ. ಸ್ವಜಾತಿಯ ಭೇದ. ಇನ್ನು ವಿಜಾತಿಯ ಭೇದ, ಈಗ ನಾವು ಯಾವ ಜಿಜ್ಞಾಸೆ ಮಾಡ್ತಾ ಇದ್ದೇವೆ, ದೃಶ್ಯದ ಜಿಜ್ಞಾಸ ಸಾಧ್ಯತೆಗಳು. ವಿಜಾತಿಯ ಭೇದ, ಸೊಳ್ಳೆನೇ ಬೇರೆ, ಆನೆನೇ ಬೇರೆ, ಆನೆಯೇ ಬೇರೆ, ಕುದುರೆಯೇ ಬೇರೆ, ಕುದುರೆ ಜಾತಿನೇ ಬೇರೆ, ಆನೆ ಜಾತಿನೇ ಬೇರೆ, ಸಿಂಹದ ಜಾತಿಯೇ ಬೇರೆ, ಸೊಳ್ಳೆಯ ಜಾತಿಯೇ ಬೇರೆ, ಚಿಗಣಿಯ ಜಾತಿಯೇ ಬೇರೆ, ಇದಕ್ಕೆ ವಿಜಾತಿಯ ಭೇದ ಅಂತ. ಮನುಷ್ಯರು ಕೂಡ ಮಾಡ್ಕೊಂಡಿದ್ದಾರೆ ನೋಡಿ, ಸ್ವಜಾತಿ ಎಲ್ಲರೂ ಮನುಷ್ಯರೇ, ಆದರೆ ಅದರೊಳಗೆ ಸ್ವಜಾತಿಯ ಭೇದ. ಮಾಡೋದು ಮಾಡಿಬಿಡೋದು ಕೃಷ್ಣನ ಮೇಲೆ ಹಾಕ್ಬಿಡೋದು, ಕೃಷ್ಣನೇ ಎಲ್ಲ ಮಾಡಿದ್ದಾನೆ. ಕೃಷ್ಣ ಜಾತಿ ಭೇದ ಮಾಡಿದ್ದ ಜಾತಿ ವಾಚಕವಾಗಿ ಮಾತಾಡಿನೂ ಇಲ್ಲ. ಆ ಸಂದರ್ಭ ಬಂದಾಗ ಅದನ್ನು ಅಭ್ಯಾಸ ಮಾಡೋ ಸ್ವಜಾತಿಯ. ಇನ್ನು ಸ್ವಗತ ಭೇದ ಎಲ್ಲದರಲ್ಲಿ ಇರ್ತದೆ. ಯಾವಾಗ ನೀವು ಪೀಠೋಪಕರಣಗಳು ಅಂತ ಕರಿತೀರಿ, ಪೀಠೋಪಕರಣಗಳು ಸ್ವಜಾತಿಯ ಭೇದ ಹೇಳ್ರಿ ಪ್ರಭು. ಟೇಬಲ್ಲ ಬೇರೆ, ಚೇರ ಬೇರೆ, ಸ್ಟೂಲ ಬೇರೆ, ಬೆಂಚ ಬೇರೆ, ಕುರ್ಚಿನ ಬೇರೆ, ಮಣಿನ ಬೇರೆ, ಎಲ್ಲದರಲ್ಲಿಯೂ ಬಾಗಲ ಬೇರೆ, ಕಿಟಕಿನ ಬೇರೆ, ತೊಲಿನ ಬೇರೆ, ಕಂಬನ ಬೇರೆ, ನಾಗೊಂದಿನ ಬೇರೆ, ಸ್ವಜಾತಿಯ ಇನ್ನು ಸ್ವಗತ ಭೇದ ಆಯ್ತಲ್ಲ. ಮೊದಲನೇದು ಯಾವುದು? ಸ್ವಜಾತಿಯ ಭೇದ. ಎರಡನೇದು ವಿಜಾತಿಯ ಭೇದ. ಹಾ, ವಿಜಾತಿಯ ಭೇದ. ಪ್ರಾಣಿ ಜಾತಿನ ಬೇರೆ, ಮನುಷ್ಯ ಜಾತಿನ ಬೇರೆ. ಮನುಷ್ಯ ಜಾತಿನ ಬೇರೆ, ವೃಕ್ಷ ಜಾತಿನ ಬೇರೆ. ವಿಜಾತಿಯ ಭೇದ. ಇನ್ನು ಸ್ವಗತ ಭೇದ. ಸ್ವಗತ ಭೇದ, ಈ ಸ್ವಗತ ಭೇದವಾಗಿ ಏನು ಹೇಳ್ರಿ ಈಗ? ಕೈನ ಬೇರೆ, ಕೈ ಅಂದ್ರ ಕಾಲಲ್ಲ, ಕಾಲಂದ್ರ ಮೂಗಲ್ಲ, ಮೂಗಂದ್ರ ಕಿವಿ ಅಲ್ಲ, ಕಿವಿ ಅಂದ್ರ ಕಣ್ಣಲ್ಲ, ತಲೆ ಅಂದ್ರ ಎದೆ ಅಲ್ಲ, ಎದೆ ಅಂದ್ರ ತೊಡೆ ಅಲ್ಲ, ಅಲ್ಲ ಬೇರೆ ಬೇರೆನ. ಆದ್ರೆ ಎಲ್ಲ ಒಂದ ಸ್ವಗತ. ಇನ್ನ ಈ ಮೂರು ಬಿಟ್ಟು ನಾಲ್ಕನೇದು ಯಾವ್ದಾರು ಹೊಳಿತದೆ ನೋಡ್ರಿ ನಿಮಗೆ. ಸೂರ್ಯನ ಬೇರೆ, ಚಂದ್ರನ ಬೇರೆ, ಮಂಗಳ ಬುಧಗಳ ಬೇರೆ, ಇನ್ನು ಚಂದ್ರನ ಮೇಲೆ ಹೋಗ್ಬಿಡಿ. ಅವಾಗ ತಗ್ಗ ಬೇರೆ, ಪರ್ವತನ ಬೇರೆ, ಕೊಳ್ಳನ ಬೇರೆ, ಸ್ವಾಗತ. ಈ ಮೂರ ಭೇದ. ಈ ಸೃಷ್ಟಿ ಒಳಗ ಮೂರೇ ತರಹದ ಭೇದಗಳಿವೆ, ನಾಲ್ಕನೇ ತರಹದ ಭೇದ ಇಲ್ಲೇ ಇಲ್ಲ. ಈ ಭೇದಗಳನ್ನ ನಮಗೆ ಜಿಜ್ಞಾಸ ಮಾಡುವ ಅವಶ್ಯಕತೆ ಇದ್ರೆ ಮಾಡಬಹುದು ತಾನೆ. ನಮಗೆ ಜಿಜ್ಞಾಸ ಮಾಡುವ ಅವಶ್ಯಕತೆ ಇದ್ರೆ, ಇದ್ರ ಬಗ್ಗೆ ಥೀಸಿಸ್ ಬರೆಯುವ ಅವಶ್ಯಕತೆ ಇದ್ರೆ, ಇದ್ರೊಳಗೆ ನಾವು ಜಾಣತನ ಪ್ರದರ್ಶನ ಮಾಡಬೇಕು ಅಂತ ಅವಶ್ಯಕತೆ ಇದ್ರೆ ಮಾಡಬಹುದು ತಾನೆ. ಹೀಗೆ ನಾನುವಿನ ಬಗ್ಗೆ ಜಿಜ್ಞಾಸ ಮಾಡ್ಲಿಕ್ಕೆ ಬರ್ತದ? ದೃಕ್ ಬಗ್ಗೆ ಜಿಜ್ಞಾಸ ಮಾಡ್ಲಿಕ್ಕೆ ಬರ್ತದ? ದೃಶ್ಯದ ಬಗ್ಗೆ ಮಾಡುದು ಅಪರಂಪಾರ, ಕೊನೆನೇ ಇಲ್ಲ ಅಷ್ಟು ಮಾಡುದು. ನಾ ಹೇಳಿದ್ನಲ್ಲ, ಒಂದು ಜಿರ್ಲೆಯನ್ನ ಅಭ್ಯಾಸ ಮಾಡ್ಲಿಕ್ಕೆ 3 ವರ್ಷ ಹಿಡಿತು. ಜಿರ್ಲೆ ಅಂದ್ರೆ ಜೊಂಡಿಗೆ. ಒಂದು ಜೊಂಡಿಗೆ ಅಭ್ಯಾಸ ಮಾಡ್ಬೇಕಾದ್ರೆ 3 ವರ್ಷ ಬೇಕು. ಆವಾಗ ಅವನು PhD ಸಿಗ್ತದೆ. ಎದ್ರ ಮ್ಯಾಲ PhD ಮಾಡಿದವ? ಒಂದು ಜೊಂಡಿಗೆ. ಏನ್ ಇದು ಯಾವ ಜೊಂಡಿಗೆ ಆಗಿದೆ ಅಂತ ಕೇಳಿದೆ. ಏ ಅದು ಇಲ್ಲಿ ಭಾರತದಾಗ ಸಿಗುದಿಲ್ಲ, ದಕ್ಷಿಣ ಆಫ್ರಿಕಾದಲ್ಲಿ ಸಿಗ್ತದೆ. ಹೋಗಿ ಬಿಡು, ಮತ್ತೆ ಜಂಡಿಗೆ ಮ್ಯಾಲೇನೆ ಥೀಸಿಸ್ ಮಾಡಿ ನೀನು. ಹೇಳದ ಹೇಳ ಎಷ್ಟು ಥರ ಜಂಡಿಗೆ ಅದು, ಅದನ್ನ ಅದಕ್ಕೆ ನಾನೂರು ವೆರೈಟಿ ಜೊಂಡಿಗೆ ಅವು. ಈ ಜೊಂಡಿಗೆ ಶಬ್ದ ನಿಮ್ಗೆ ಅರ್ಥ ಆಗ್ತದೆ ಗೊತ್ತಿಲ್ಲ. ಇದು ಹುಬ್ಬಳ್ಳಿ ಧಾರವಾಡದಾಗೆ ಜೊಂಡಿಗೆ ಅಂತಾರೆ. ನೀವು ಜಿರಲೆ ಅಂತೀರಿ, ನಮಗೆ ಜಿರಲೆ ಅಂದ್ರೆ ಅವು ಕಿವ್ಯಾಗ ಹೋಗ್ತಾವ ನೋಡ್ರಿ, ಅವು ಜರಿ ಅಂತ ನೀವು ಕರಿತೀವಿ, ಅದು ನಮಗೆ ಜಿರಲೆ. ಜಿರಳೆ ಇಲ್ಲ, ನಮ್ಮಲ್ಲಿ ಜಿರಲೆ ಉಪಯೋಗ ಮಾಡೋದೇನೇ ಇಲ್ಲ. ಯಾರು ಮಾಡುದು, ನೀವು ಬನ್ನಿ ಹುಬ್ಬಳ್ಳಿದಾಗ ತೋರಿಸ್ತೇನೆ. ಯಾರ ಮನೆಯಲ್ಲಿ ಕೂಡ ಜೊಂಡಿಗೆ ಅನ್ನದ ಇಲ್ಲ, ಜೊಂಡಿಗೆನೆ ಅನ್ನ. ನೀವೇನಂತೀರಿ? ಜೊಂಡಿಗೆ. ನೀನಪ್ಪ ನೀನಪ್ಪ ನೀವ್ರಿ ನೋಡ್ರಿ ಜೊಂಡಿಗೆ. ನೀವು ಒಂದು ನಮೂನಿ ಆ ಕಡೆ ಹೋಗ್ಬಿಡ್ರಿ, ನಾವೊಂದು ನಮೂನಿ ಈ ಕಡೆ ಇವರು, ನೀವೊಂದು ನಮೂನಿ ಆ ಕಡೆ ಇವರು, ನಿಮ್ಮ ಭಾಷೆ ಅವರು ಅಷ್ಟೇ, ಅವ್ರು ಆ ಕಡೆ ಇವರು. ಅದು ಬೇರೆ, ಅದು ಸೆಂಟಿಪೀಡ ಮಿಲ್ಲಿಪೀಡ ಹಿಂಗೆ ಕಿವ್ಯಾಂಗ ಹೋಗ್ತಾವ, ಅದು ಬೇರೆ. ಎನಿವೆ, ಒಂದು ಜೊಂಡಿಗೆ ಪಿ ಎಚ್ ಡಿ ಮಾಡಲಿಕ್ಕೆ ಎಷ್ಟು ವರ್ಷ ಹಿಡಿತು? ದೃಶ್ಯನ ದೃಕ್ಕ, ದೃಶ್ಯನ ದೃಕ್ಕ, ದೃಶ್ಯ. ಇಂತಹ ಇನ್ನು ಎಷ್ಟು ಜೊಂಡಿಗೆ ಅಭ್ಯಾಸ ಮಾಡಬೇಕು? 399 ಇಂಟು 3 ಇಯರ್ಸ್ ಇಂಟು 8 ಜನ. ಏನ್ರಿ ಅಪರಂಪ, ಎಷ್ಟು ದೃಶ್ಯಗಳು, ಎಷ್ಟು ರೂಪಗಳು, ಎಷ್ಟು ಭೇದಗಳು, ಎಷ್ಟು ಆಳ, ಎಷ್ಟು ಕಲರ್ಗಳು, ಎಷ್ಟೊಂದು ಗುಣಗಳು, ಸಾತ್ವಿಕ ರಸ್ತಿಕ ತಮಸಿಕ ಗುಣಗಳು, ಅವುಗಳ ಮಿಶ್ರಣಗಳು. ಮಾಡು, ಮಾಡಬೇಕಂತ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡಬಹುದು. ದೃಶ್ಯದ ವಿಚಾರದಲ್ಲಿ ಈಗ ದೃಕ್ಕಿಗೆ ಬರೋಣ. ಇವುಗಳನ್ನ ನಾವು ಜಿಜ್ಞಾಸ ಮಾಡಲಿಕ್ಕೆ ನಮಗೆ ಲೈಬ್ರರಿ ಅವ, ನಮಗೆ ಬುಕ್ಗಳವ, ನಮಗೆ ರೆಫರೆನ್ಸ್ಗಳವ, ನಮಗೆ ಯೂನಿವರ್ಸಿಟಿಗಳವ, ನಮಗೆ ಪ್ರಯೋಗಾಲಯಗಳಿವೆ, ಕಾಲೇಜಸ್ಗಳವ, ಪ್ರೊಫೆಸರ್ಸ್ ಇದ್ದಾರೆ, ಲೆಕ್ಚರರ್ಸ್ ಇದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಸಂಶೋಧನೆ ಮಾಡಿದ್ದಾರೆ, ಅದರದೆಲ್ಲ ಫೈಲ್ಗಳಿವೆ, ಅದರದೆಲ್ಲ ರೆಕಾರ್ಡ್ ಇವೆ. ಎಲ್ಲ ಅವೆಲ್ಲ ಲೆಕ್ಕಕ್ಕೆ ತಗೊಂಡ್ರಿ ನೀವೀಗ, ಲೆಕ್ಕಕ್ಕೆ ತಗೊಂಡು ಈಗ ದೃಕ್ಕಿಗೆ ಬನ್ನಿ. ನಿಮಗೆ ಶಾಸ್ತ್ರ ಗೊತ್ತಿಲ್ಲ ಅಂತ ತಿಳ್ಕೊ. ಈಗ ನಾನುವಿನ ಬಗ್ಗೆ ನೀವು ಹೆಂಗ್ ಜಿಜ್ಞಾಸ? ಜಿಜ್ಞಾಸ ಹೆಂಗ್ ಮಾಡ್ತೀರಿ ಹೇಳ್ರಿ? ವಿಶ್ಲೇಷಣೆ ಹೆಂಗ್ ಮಾಡ್ತೀರಿ? ನಿನಗೆ ಅವಕಾಶನೇ ಇಲ್ಲ. ಇಡೀ ಜಗತ್ತು ಇದುವಿನ ಬಗ್ಗೆ ವಿವರಿಸ್ತದೆ ವಿನಃ ನಾನುವಿನ ಬಗ್ಗೆ ವಿವರಿಸುವುದೇ ಇಲ್ಲ. ಅವನು ಯಾವನೊಬ್ಬನು ಫ್ಲೈಯಿಂಗ್ ಸಾಸರ್, ಹಾರುವ ತಟ್ಟೆ, ಹಾರುವ ತಟ್ಟೆ ಒಳಗೆ ಅನ್ಯ ಲೋಕದಿಂದ ಯಾವನ ಬಂದ ಅಂತ ತಿಳ್ಕೊಂಬ. ಅವ ನಾನುವಿನ ಬಗ್ಗೆ ಹೇಳ್ತಾನ, ಇದುವಿನ ಬಗ್ಗೆ ಹೇಳ್ತಾನ. ಅವನು ಕೂಡ ಯುಷ್ಮತ್ ಇದುವಿನ ಬಗ್ಗೆನೇ ಹೇಳ್ತಾನೆ. ಯಾಕೆ ಅಂದ್ರೆ ಇದು ಇಂದ್ರಿಯಗಳಿಗೆ ಗೋಚರ. ಇದು ಎನ್ನುವ ದೃಶ್ಯ ವಸ್ತು ಇಂದ್ರಿಯಗಳಿಗೆ ಗೋಚರ. ಅದಕ್ಕೊಂದು ಸಣ್ಣದೊಂದು ಎಕ್ಸಾಂಪಲ್ಲು, ಇಷ್ಟು ರೂಪಗಳಿವೆ, ಅಷ್ಟೂ ರೂಪಗಳು ಕಣ್ಣಿಗೆ ಗೋಚರ. ಈ ಕಣ್ಣು ದೃಕ್. ಈವರೆಗೂ ನಾವು ಇಷ್ಟೊಂದು ಅಭ್ಯಾಸ ಮಾಡಿದ್ರು, ಜಿಜ್ಞಾಸ ಮಾಡಿದ್ರು, ಅದಷ್ಟು ದೃಶ್ಯ ಕಣ್ಣು ದೃಕ್. ಈ ರೂಪ ರಾಶಿಗಳೆಲ್ಲ ದೃಶ್ಯ. ಅಬ್ಬ, ಕಣ್ಣು ಕಾಯಲ್ ದೃಕ್ಕನ ಆಗಲ್ಲ ಹಂಗಾದ್ರೆ. ಇಲ್ಲ, ಕಣ್ಣು ಕಾಯಂ ದೃಕ್ ಅಲ್ಲ, ದೃಶ್ಯ ರೂಪಗಳ ರಾಶಿ, ರೂಪ ರಾಶಿಗಳ ದೃಷ್ಟಿಯಿಂದ ಇದು ಬದಲಾಗದೆ, ಈ ಕಣ್ಣು ಬದಲಾಗದೆ ವಿಕಾರವಾಗದೆ ಇದ್ದರಿಂದಾಗಿ ದೃಕ್. ಯಾವ ದೃಷ್ಟಿಯಿಂದ? ರೂಪಗಳ ದೃಷ್ಟಿಯಿಂದ. ಆದರೆ ಮನಸ್ಸಿನ ದೃಷ್ಟಿಯಿಂದ ನೋಡಿದ್ದಾದರೆ, ಮನಸ್ಸಿನ ದೃಷ್ಟಿಯಿಂದ ನೋಡಿದ್ದಾದರೆ ಕಣ್ಣು ದೃಕ್ಕಲ್ಲ, ಕಣ್ಣೇನಾಗ್ತದೆ? ದೃಶ್ಯ. ರೂಪಂ ದೃಶ್ಯಂ ಲೋಚನಂ ದೃಕ್ ತದ್ದೃಶ್ಯಂ, ಆ ಕಣ್ಣು ಕೂಡ ದೃಶ್ಯವಾಗುತ್ತದೆ. ದೃಕ್ತು ಮಾನಸಂ, ಹಾಗೆ ದೃಕ್ ಯಾರು? ಮನಸ್ಸು. ಆವಾಗ ನೀವು ಕಣ್ಣು ದೃಕ್ ಅಂದಿದ್ರಿ ಮತ್ತೆ ಏ ಹಂಗ ಅನ್ಕೊಂಡಿದ್ಯ? ಆದ್ರೆ ನಮಗೀಗ ಗೊತ್ತಾತು. ಏನ್ ಗೊತ್ತಾತು? ಹಾ, ಅದು ಕೂಡ ದೃಶ್ಯವಾಗ್ತದೆ. ಹೋಗ್ಲಿ ಬಿಡು. ಮಾನಸಂತು ದೃಕ್, ಮನಸ್ಸೇನಾತೀಗ ದೃಕ್. ಈ ಮನಸ್ಸು ಕೂಡ ಏನಾಗ್ತದೆ? ಈ ಮನಸ್ಸು ಕೂಡ ಇದು ದೃಶ್ಯವಾಗುತ್ತದೆ. ಯಾಕೆಂದ್ರೆ ಮನಸ್ಸು ಅಂದ್ರೆ ಏನು? ಮನಸ್ಸು ಅಂದ್ರೆ ಏನು ಹೇಳ್ತಾರೆ? ಹಂಗೆ ಒಂದು ಹೇಳಬಾರ್ದು. ಮನಸ್ಸು ಅಂದ್ರೆ ದಿವೃತ್ತಯ, ದಿವೃತ್ತಯ ಅಂತಃಕರಣದಲ್ಲಿ ಇರುವ ವೃತ್ತಿಗಳಿಗೆ ಮನಸ್ಸು ಅಂತ ಕರೀತಾರೆ. ಅಂತಃಕರಣದಲ್ಲಿ ಇರುವ ವೃತ್ತಿಗಳಿಗೆ ಮನಸ್ಸು ಅಂತ ಕರೀತಾರೆ. ಆಯ್ತಾ? ಆ ದಿ ಅನ್ನೋ ಶಬ್ದ ಬಂದಿದ್ದರಿಂದಾಗಿ ನಾನು ಅಂತಃಕರಣ ಶಬ್ದನ ಉಪಯೋಗ ಮಾಡಿದೆ. ಬುದ್ಧಿನೂ ತಗೋಬಹುದು, ಮನಸ್ಸು ತಗೋಬಹುದು, ಚಿತ್ತನೂ ತಗೋಬಹುದು. ಇವು ನಾಲ್ಕು ಒಂದು ನಮೂನಿಯವ. ಇವು ಯಾವುದನ್ನು ಯಾವ್ದು ತಗೊಳ್ದು ಹೋದ್ರೆ ಬರೇ ಮನಸ್ಸು ಅಂದ್ರೆ ಕೂಡ ಇವು ನಾಲ್ಕು ಬಂದ್ಬಿಟ್ಟು ಅಂತ ಅರ್ಥ. ನಾಲ್ಕು ಒಟ್ಟು ಸೇರಿಸಿ ಮನಸ್ಸು ಅನ್ಬಹುದು. ನಾಲ್ಕು ಬಿಟ್ಬಿಟ್ಟು ಬರೀ ಅಂತಃಕರಣ ಅಂದ್ರೆ ಕೂಡ ಓಕೆ. ಅಂತಃಕರಣದಲ್ಲಿ ವೃತ್ತಿಗಳು ಇರುತ್ತವೆ. ಈ ವೃತ್ತಿಗಳು ಶಾಶ್ವತವಾಗಿರ್ತಾವೋ ಕ್ಷಣಿಕವಾಗಿರ್ತಾವೋ? ಕ್ಷಣಿಕವಾಗಿ. ಕ್ಷಣಿಕವಾಗಿ ಇದ್ರಂತ ಪ್ರತಿ ಕ್ಷಣವೂ ಕೂಡ ವೃತ್ತಿಗಳು ಬದಲಾಗ್ತವೆ ಅಂತಾಯ್ತು ಇಲ್ಲೋ? ಬದಲಾಗ್ತಾವೆ ಇದ್ರಂತ ವೃತ್ತಿಗಳ ಪ್ರವಾಹ ಇದೆಯೋ ಇಲ್ಲೋ? ವೃತ್ತಿಗಳ ಪ್ರವಾಹ. ಈಗ ನಾವು ವೃತ್ತಿಗಳ ಪ್ರವಾಹ ಅಂತ ಹೇಳೋದು ಅದನ್ನೆಲ್ಲ ಎಳ್ಕೊಂಡು ಬಂದು ತಿಳಿಸಿ ಕೊನೆಗೆ ವೃತ್ತಿಗಳ ಪ್ರವಾಹ ಅಂತ. ಓಕೆ, ವೃತ್ತಿಗಳ ಪ್ರವಾಹ. ಯಾವ್ಯಾವ ಕ್ಷಣ ಯಾವ್ಯಾವ ವೃತ್ತಿ ಅನ್ನೋದನ್ನ, ಸುಖ ದುಃಖ, ಬೇಕು ಬೇಡ, ಇಷ್ಟ ಅನಿಷ್ಟ, ಪಾಪ ಪುಣ್ಯ, ಧರ್ಮ ಅಧರ್ಮ, ಒಳ್ಳೆಯದು ಕೆಟ್ಟದು, ಇವೆಲ್ಲ ವೃತ್ತಿಗಳು ಹೌದಲ್ಲ? ಕೆಂಪು ಬಿಳಿ ಹಳದಿ, ಎತ್ತರ ಗಿಡ್ಡ ದಪ್ಪ ಕುಳ್ಳ ಸಣ್ಣ, ಇವೆಲ್ಲ ವೃತ್ತಿಗಳು ಹೌದಲ್ಲ? ಈಗ ಹೇಳೋ, ಇವಷ್ಟು ಒಂದಕ್ಕೊಂದಕ್ಕೂ ವಿಂಗಡಿಸಿ ವಿಂಗಡಿಸಿ ನೋಡೋಗ್ಯ. ಮ ಮಿಕ್ಸ್ ಮಾಡಿ ನೋಡ್ತೇವೋ, ವಿಂಗಡಿಸಿ ವಿಂಗಡಿಸಿ ನೋಡ್ತೇವೋ? ವಿಂಗಡಿಸಿ ವಿಂಗಡಿಸಿ ನೋಡೋರು ಯಾರು? ಕಣ್ಣಲ್ಲ, ಮನಸ್ಸಲ್ಲ. ಇವನು ವಿಂಗಡಿಸಿ ವಿಂಗಡಿಸಿ, ಇದು ಆನೆ ಆನೆ ಆನೆ ಕೆಟಗರಿ, ಇದು ಕುದುರೆ ಕುದುರೆ ಕೆಟಗರಿ, ಇದು ಕೆಂಪು ಕೆಂಪು ಕೆಟಗರಿ, ಇದು ಬಿಳಿ ಬಿಳಿ ಕೆಟಗರಿ, ಇದು ಸುಖ ಸುಖ ಕೆಟಗರಿ, ಇದು ದುಃಖ ದುಃಖ ಕೆಟಗರಿ. ಎಷ್ಟು ನಮೂನಿ ಭೇದಗಳನ್ನು ವಿಂಗಡಿಸಿ ವಿಂಗಡಿಸಿ ನೋಡ್ತೀಯಲ್ಲ, ಇವೆಲ್ಲ ಅಂತಃಕರಣ ವೃತ್ತಿಗಳೇ ತಾನೇ. ಈ ವೃತ್ತಿಗಳನ್ನು ಬಿಡಿಬಿಡಿಸಿ ನೋಡೋರು ಯಾರು? ಸಾಕ್ಷಿ. ಈ ಸಾಕ್ಷಿಯನ್ನ ದೃಕ್ ಎಂದು ಕರೆಯುತ್ತಾರೆ. ಅಲ್ಟಿಮೇಟ್ಲಿ ಕೊನೆಯ ಸ್ಥಿತಿ ಬಂದ್ಬಿಟ್ಟು ನಾವೇ ಏನಂತ ಕರೀತಾರೆ ಅದಕ್ಕೆ? ದೃಕ್. ಸ್ವಾಮೀ ಆವಾಗ ಒಂದು ನಮೂನಿ ಅದನ್ನ ದೃಕ್ ಅಂದ್ರಿ, ನಾವು ಅಂದ್ರಿ, ನೀವು ಅದನ್ನು ದೃಶ್ಯ ಮಾಡ್ಬೇಕು. ಮನಸ್ಸು ದೃಕ್ ಅಂದ್ರಿ, ಹೂ ಅಂದ್ರಿ, ನಾ ಸ್ವಲ್ಪ ಮುಖ ಆ ಕಡೆ ಹೊರಡಿದ್ರೊಳಗೆ ನೀವೇನು ಮಾಡ್ಬಿಟ್ರಿ? ಅದನ್ನ ದೃಶ್ಯ ಮಾಡಿಬಿಟ್ರಿ. ಈಗ ಸಾಕ್ಷಿ ದೃಕ್ ಅಂತೀರಿ. ನಾವು ಹೊರಗೆ ಬರೋದ್ರೊಳಗೆ ಏನೇನು ಮಾಡ್ತೀರಿ ನೀವು? ಆ ಸಾಕ್ಷಿ ದೃಕ್ಕನ್ನು ಕೂಡ ಏನ್ ಮಾಡ್ಬಿಡ್ತೀರಿ? ಆವಾಗ ಶಾಸ್ತ್ರ ಹೇಳ್ತದೆ, ದೃಕ್ ದೃಕ್ ಏವ ದೃಕ್ ದೃಕ್ ಏವ ನ ದೃಶ್ಯತಿ. ಅದನ್ನು ದೃಶ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಯಾವತ್ತಿಗೂ ದೃಕ್ಕ ಕಾಯಂ ದೃಕ್. ಇನ್ನು ಇದನ್ನು ವಿವರಿಸ್ತಾರೆ, ಬಹಳ ಚಂದ ವಿವರಿಸ್ತಾರೆ. ಹೇಗೆ ಅಂತಂದ್ರೆ, ನೀಲ ಪೀತ ಸ್ಥೂಲ ಸೂಕ್ಷ್ಮ ರತ್ವ ದೀರ್ಘಾದಿ ಭೇದತಃ ನಾನಾವಿಧಾನಿ ರೂಪಾಣಿ ಕಶ್ಯೇ ಲೋಚನ ಮೇ ಕದಾ ನೀಲ ಪೀತ ಸ್ಥೂಲ ಸೂಕ್ಷ್ಮ ರಸ್ವ ದೀರ್ಘಾದಿ ಭೇದತಃ ನಾನಾ ವಿಧಾನಿ ರೂಪಾಣಿ ಪಶ್ಯೇ ಲೋಚನ ಮೇ ಕದಾ. ಮತ್ತು ವಾಪಸ್ ಬರೋಣ. ರೂಪಗಳು ಹೇಗಿವೆ? ರೂಪಗಳು ನೀಲ, ನೀಲಿ ಬಣ್ಣ, ಪೀತ ಹಳದಿ ಬಣ್ಣ, ಸ್ಥೂಲ ದಪ್ಪ, ಸೂಕ್ಷ್ಮ ಸೂಕ್ಷ್ಮ, ಹ್ರಸ್ವ ಶಾರ್ಟ್, ದೀರ್ಘ ದೀರ್ಘ. ಕನ್ನಡದಲ್ಲಿ ಹ್ರಸ್ವ ಹ್ರಸ್ವ, ದೀರ್ಘ ದೀರ್ಘ. ಇಷ್ಟು ಭೇದಗಳಿಂದ ಈ ಪ್ರಪಂಚ ಕೂಡಿದೆ. ಈಗ ನೀವು ನಾಗಳ ಹೇಳಿದ್ದನ್ನೆಲ್ಲ ಸೇರಿಸ್ಕೊ. ಏನೇ ಸೇರಿಸ್ತೀರಿ? ಸಜಾತೀಯ, ವಿಜಾತೀಯ, ಸ್ವಗತ. ಅಷ್ಟೇ ಅಲ್ಲ, ಇನ್ನೂ ಹೇಳಿದ್ದೀನಿ, ದೇವತೆಗಳು ಮನುಷ್ಯರು. ಇನ್ನೂ ಅಷ್ಟೇ ಅಲ್ಲ, ಮತ್ತೆ ಈ ಮನುಷ್ಯರಲ್ಲಿ ಕೂಡ ನಾವು ಮಾಡಿಕೊಂಡ ಜಾತಿಗಳು ಮತ್ತೆಷ್ಟೋ, ಹೆಣ್ಣು ಜಾತಿ, ಗಂಡು ಜಾತಿ, ನಾನಾ ವಿಧಾನಿ ರೂಪಾಣಿ. ಎಷ್ಟು ಚಂದ, ನಾನಾ ವಿಧಾನಿ ರೂಪಾಣಿ. ಲೋಚನ ಲೋಚನಂ ಏಕದ ಪಶ್ಯೇತ್. ಒನ್ ಗಿವನ್ ಟೈಮ್ನೊಳಗೆ ಕಣ್ಣು ಅನೇಕವನ್ನ ನೋಡುವುದಿಲ್ಲ. ಇದು ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಒಂದು ಗಿವನ್ ಟೈಮ್ನೊಳಗೆ ಕಣ್ಣು ಏನ್ ಮಾಡ್ತದೆ? ಅನೇಕ ನೋಡುದಿಲ್ಲ, ಒಂದನ್ನ ನೋಡ್ತದೆ. ಈಗ ಸ್ವಾಮೀಜಿ ಬೆರಳಿನ ತುದಿಯನ್ನ ನೋಡ್ಬೇಕು ನೀವೆಲ್ಲ. ಸ್ವಾಮೀಜಿ ಬೆರಳಿನ ತುದಿ ನೋಡಿ, ಸ್ವಾಮೀಜಿ ಬೆರಳಿನ ತುದಿ ನೋಡಿ. ನನಗೆ ಪ್ರಶ್ನೆ ಉತ್ತರ ಕೊಡಿ. ಬೆರಳಿನ ತುದಿಯನ್ನು ನೋಡ್ತಾ ಇದ್ದಾಗ ಸ್ವಾಮೀಜಿ ಮುಖ ಕಾಣಿಸ್ತದ? ಏಕದಾ ಪಶ್ಯತೆ. ಯಾಕೆ ಹಿಡಿಸಲಿಲ್ಲ ನಿಮಗೆ? ಬಿಟ್ಬಿಡ್ರಿ, ಹೋಗ್ರಿ, ಬಿಟ್ಬಿಡ್ರಿ. ಬೇರೆ ಉದಾಹರಣೆ ಕೊಡ್ತೀನಿ, ಬೇರೆ ಉದಾಹರಣೆ ಕೊಡ್ತೀನಿ. ಬೆಳ್ಳ ನೋಡ್ಬೇಡ್ರಿ, ಸ್ವಾಮೀಜಿ ಮುಖ ನೋಡ್ರಿ. ಈಗ ಬೆರಳಿನ ತುದಿ ಕಾಣಿಸ್ತದೆ, ಮುಖ ಕಾಣಿಸ್ತದೆ, ಮುಖ ಕಾಣಿಸ್ತದೆ, ಉದ್ದರಡೆ ಇರುತ್ತೆ. ಯಾರಿಗೆ ಬೇಕಾಗಿದೆ ಸ್ವಾಮಿ ಬೆರಳು? ಯಾಕೆ ಅಂದ್ರೆ ವಿಜ್ಞಾನ ಇಷ್ಟು ಸುಂದರವಾಗಿದೆ. ಇದು ಈಶ್ವರ ವಿಜ್ಞಾನ. ಇದು ಅವ ಈಶ್ವರ ಸೆಟ್ ಮಾಡಿದಂತಹ ಇದೊಂದು ವಿಶೇಷವಾದಂತಹ ಒಂದು ವ್ಯವಸ್ಥೆ. ಏನು ಅಂದ್ರೆ ಏಕಥಾ ಲೋಚನ ಪಶ್ಯೇತ. ಆನೆ ನೋಡಿದಾಗ ಆನೆನ ಮಾತ್ರ ನೋಡ್ತದ. ಆನೆ ತಲೆ ಮೇಲೆ ಕಾಫಿ ಕೂರ್ತದಲ್ಲ ತಮ್ಮ, ಯಾವಾಗ ಆನೆ ಕಾಗೆ, ಕಾಗೆ ಆನೆ ಎರಡು ನೋಡ್ತಲ್ಲ. ಇಲ್ಲ, ಕಾಗೆ ನೋಡಿದಾಗ ಆನೆ ಇಲ್ಲ, ಆನೆ ನೋಡಿದಾಗ ಕಾಗೆ. ಲೋಚನಂ ಏಕದಾ ಪಶ್ಯೇತ್. ಕಣ್ಣು ಒಂದೇ ಒಂದು ವಸ್ತುವನ್ನು ಗಿವನ್ ಟೈಮ್, ಆ ಕ್ಷಣದಲ್ಲಿ ಅದು ಒಂದೇ ವಸ್ತುವನ್ನು ನೋಡ್ತದೆ. ವೆರಿ ಗುಡ್ ಲಾಜಿಕ್ ನೋಡಿ. ಈಗ ಏನಾಗ್ತದೆ, ಆ ಒಂದೇ ವಸ್ತುವನ್ನು ನೋಡಿದಾಗ ಕಣ್ಣು ಆ ವಸ್ತುವೇ ಆಗಿಬಿಡುತ್ತದೋ? ಏನು ಕಣ್ಣು ಕಣ್ಣಾಗಿ ಮಾತ್ರ ಇರುತ್ತದೆ? ಕಣ್ಣು ಕಣ್ಣಾಗಿ ಮಾತ್ರ ಇರ್ತದೆ. ಹಾಗಾದ್ರೆ ವಿಕಾರವಾಗೋದು ಯಾವುದು? ದೃಶ್ಯ. ಎಚ್ಚರಾದಾಗಿನಿಂದ ರಾತ್ರಿ ನಾವು ನಿದ್ರೆಗೆ ಹೋಗುವವರೆಗೂ ಕಲ್ಪನೆ ಕೂಡ ಮಾಡಲಿಕ್ಕಾಗುವುದಿಲ್ಲ ನಿಮಗೆ. ಎಷ್ಟು ವೃತ್ತಿಗಳ ಪ್ರವಾಹ ಹೋಗಿದೆ. ಲೋಚನಂ ಏಕದಾ ಪಶ್ಯೇತ್. ನಾನಾ ವಿಧಾನಿ ರೂಪ, ರೂಪಗಳು ವಿಕಾರಗೊಳ್ತವೆ, ರೂಪಗಳು ಪ್ರವಾಹದಲ್ಲಿ ಹೋಗ್ತವೆ. ಪ್ರವಾಹ ಪ್ರವಾಹೋಪಾದಿಯಲ್ಲಿ ವೃತ್ತಿಗಳು ಹೋಗ್ತಾ ಇರ್ತವೆ. ಇಷ್ಟೊಂದು ಉಪಾಧಿಗಳು, ಇಷ್ಟೊಂದು ವೃತ್ತಿಗಳು, ಇಷ್ಟೊಂದು ಬಣ್ಣಗಳು, ಇಷ್ಟೊಂದು ಜಾತಿಗಳು, ಇಷ್ಟೊಂದು ದೃಶ್ಯಗಳು, ಇವಷ್ಟು ಬರೋ ರೂಪದ ಬಗ್ಗೆ ಮಾತಾಡುತ್ತಿವೆ. ಇನ್ನೂ ಶಬ್ದದ ಬಗ್ಗೆ, ಚೈನಾ ಹೋದಾಗ ಒಂದು ವಿಚಿತ್ರವಾದ ಅನುಭವ ಆಯಿತು. ಏನಂದ್ರೆ ಒಂದು ಸ್ಪೀಕರ್ ಇರುತ್ತೆ, ಆ ಸ್ಪೀಕರ್ಗೆ ಒಂದು ಬಾಯಿ ಇರುತ್ತೆ ಸಣ್ಣ, ಅದು ಹಿಂಗೆ ಇರ್ತದೆ ಒಂದು ಬಾಯಿ. ಅದು ಎಷ್ಟು ಚಂದ ಡಿಸೈನ್ ಮಾಡ್ಯಾರ ಅಂದ್ರೆ, ಈ ಬಾಯಿಯೊಳಗೆ ಆ ಸ್ಪೀಕರ್ ಬಾಯಿಯೊಳಗೆ ನೀವು ಮಾತಾಡಿದ್ರೆ ಅದನ್ನ ಯಾವ ದಿಕ್ಕಿಗೆ ನೀವು ಅದು ಹಿಡಿದಿರ್ತೀರಿ, ಆ ದಿಕ್ಕಿನೊಳಗೆ ಎಷ್ಟು ಮಂದಿ ಇದ್ದಾರೆ ಅಷ್ಟು ಮಂದಿಗೂ ಕೇಳಿಸ್ತದೆ. ಈ ಕಡೆ ಕೇಳೋದಿಲ್ಲ, ಈ ಕಡೆ ಕೇಳೋದು, ಆ ದಿಕ್ಕಿನಲ್ಲಿ ಎಷ್ಟು ಮಂದಿ ಇದ್ದಾರೆ ಅಷ್ಟು ಮಂದಿ ಕೇಳಿಸ್ತದೆ. ನನಗೆ ಯಾಕೂ ಭಾರಿ ವಿಚಿತ್ರ ಅನಿಸ್ತು. ಏನಿಲ್ಲ, ಶಲ್ಲಿಲ್ಲ, ಮೈಕ್ ಇಲ್ಲ, ಯಾವುದು ಸ್ಪೀಕರ್ ವೈರ್ ಗೀರ್ ಏನೂ ಇಲ್ಲ, ಬರೀ ಡಿಸೈನ್. ಈಗ ಡಿಸೈನ್ ಮಾಡ್ಯಾರ, ಅದು ಕೇಳಿಸ್ತದೆ. ಎಲ್ಲಿ ಕೇಳಿಸ್ತದೆ? ನನಗೆ ಯಾಕೋ ಭಾರಿ ಆಕರ್ಷಣೆ ಆಯಿತು. 13x20 300 ರೂಪಾಯಿ ಕೊಟ್ಟೆ. ಅದನ್ನು ತಗೊಂಡು ಬಂದು ನಾವಿದ್ದು 22nd ನಾವಿದ್ದು. ಆಮೇಲೆ ಅವ್ರ ಮನೆ ಹುಡುಗರಿಗೆ ಹೇಳಿದ್ರು, ಒಂದು 16-18 ವರ್ಷ ಹುಡುಗ ಇದ್ದ, ಏನಿ ಕೆಳಗೆ ಹೋಗ ನಾನು ಪರೀಕ್ಷೆ ಮಾಡ್ತೀನಿ. ಹಾ, ಹಿಂಗೆ ಹೊಡ್ಕೊಂಡ ಸ್ವಾಮಿ ಅದು ಕೆಲಸ ಮಾಡೋದಿಲ್ಲ. ಇಷ್ಟು ಹಣ ಕೊಡ್ತು ತಂಬಿ ನಾವು, ಅದ ಈ ಹಿಂಗ್ ಕೆಲಸ ಮಾಡ್ತದ ಹಿಂಗ್ ಕೆಲಸ. ಒಂದು ಸುಮ್ಮನೆ ಒಂದು ಝಲಕ್ ಒಂದು ಶಾಂಪನ್ ಉದಾಹರಣೆ ಕೊಡ್ತೇವೆ. ಇದು ಶಬ್ದದ ಬಗ್ಗೆ. ಇಂತಹ ಎಷ್ಟು ತರದ ಶಬ್ದಗಳ ವೃತ್ತಿಗಳು ನಮ್ಮಲ್ಲಿ ಪ್ರವಾಹ ಆಗ್ತವೆ. ಎಷ್ಟು ತರದ ಶಬ್ದಗಳು. ಕೂಗಿದ್ಲಲ್ಲ ಅವಳು, ನಾ ಕೂಗಿಲೆ ಹೆಂಗೆ ಕೂಗಿಲ್ಲ ಏನದು ನವಿಲ್ ನವಿಲ್ ನಂಗೆ ಕೂಗಿದಲ್ಲ ನವಿಲ್ ನಂಗೆ ಕೂಗಿಲ್ಲ ನಿನ್ನೆ. ಹಾ, ಮತ್ತೆ ಅದೇನು ನಿಜವಾದ ನವಿಲ್ಲ ಏನ ಡುಪ್ಲಿಕೇಟ್ ನವಿಲ್ಲ ಅದು ಮರಿ ನವಿಲ್. ಆ ನವಿಲು ನವಿಲು ಇದು ನವಿಲಿನ ಶಬ್ದವೇ, ಇದು ಕೋಗಿಲೆಯ ಶಬ್ದವೇ, ಇದು ಕಾಕ ಕಾಗೆಯ ಶಬ್ದವೇ. ಎಷ್ಟು ಪರ್ಫೆಕ್ಟ್ ಆಗಿ ಗುರುತಿಸ್ತೇವೆ ನಾವು. ಮಿಕ್ಸ್ ಮಾಡಿದ್ರೆ ಏನು ಗ್ಯಾರಂಟೆಡ್ ಆಗಿ ವಿಂಗಡಿಸಿ ವಿಂಗಡಿಸಿಯೋ ಗ್ಯಾರಂಟಿ ವಿಂಗಡಿಸಿ ನಾವು ಗುರುತಿಸ್ತೀವಿ. ಇನ್ನ ರುಚಿ ಬಗ್ಗೆ ಹೇಳೋದಂತೂ ಅದಕ್ಕಷ್ಟು ಲೆಕ್ಕಾಗಿಲ್ಲ. ನೀರು ದೋಸೆ, ಮಸಾಲ ದೋಸೆ, ನೀರು ದೋಸೆ, ಸೆಟ್ ದೋಸೆ, ಪ್ಲೇನ್ ದೋಸೆ, ಬೆಣ್ಣೆ ದೋಸೆ, ರವಿ ದೋಸೆ, ಸೌತೆಕಾಯಿ ದೋಸೆ, ಆನಿಯನ್ ದೋಸೆ, ಯಪ್ಪ ಇಲ್ಲ. ಅಲ್ಲಿ ಬೆಂಗಳೂರಿನೊಳಗೆ ವಿವಿಪುರಂನೊಳಗೆ 4 ಅಂತಸ್ತಿನ ಒಂದು ಬಿಲ್ಡಿಂಗ್ ಇದೆ, ಜೈನ್ ಕಾಲೇಜ್ ಪಕ್ಕಕ್ಕೆ 4 ಅಂತಸ್ತಿನ ಒಂದು ಅದು ದೋಸಾ ಹೊಟ್ಟೆದ ಹಿಂಗೇನ ಕರೀತಾರೆ ಅದಕ್ಕೆ. 4 ಅಂತಸ್ತಿದೆ ಅದು, 68 ವೆರೈಟಿ ದೋಸಾ ಮಾಡ್ತಾನೆ. 4 ಅಂತಸ್ತು ಫುಲ್ ಇರ್ತದೆ ಹೋಲ್ ಡೇ, ಜಿಗ್ ಜಿಗ್ ಜಿಗ್ ಜಿಗ್ ಫುಲ್. ಬರೀ ದೋಸಾರ್ಯ, ಇನ್ನೂ ಪಕೋಡ ಇದೆ, ಬೋಂಡಾ ಇದೆ, ಏನೆಲ್ಲ ಇದೆ. ನೀಲ ಪೀತ ಸ್ಥೂಲ ಸೂಕ್ಷ್ಮ ಅಂದಾಗ ಏನೋ ಹೇಳ್ತಾರೆ. ಇದು ಇನ್ನೊಂದು ಬಂತು ನೋಡ್ರಿ, ಈಗ ಶಬ್ದ ಮತ್ತೊಂದು ಬಂತು, ರುಚಿ ಮತ್ತೊಂದು ಬಂತು, ಸ್ಪರ್ಶ ಗಂಧ. ನಾವಂತೂ ಅದ್ರೊಳಗೆ ಹುಷಾರಿಲ್ಲ, ಭಾರಿ ಪುವರ್. ಮನುಷ್ಯ ನಾಯಿ ಕಂಪೇರ್ ಮಾಡಿದರೆ ಭಾರಿ ಪುವರ್ ನೋಡು. ಇವತ್ತು ಅವ್ರ ಪೇರೆಂಟ್ಸ್ ಬಂದಿದ್ರಲ್ಲ ಮಗು ಕರ್ಕೊಂಡು, ಒಂದು ಚಕ್ರ ಶಬ್ದ ತೆಗೆದ್ರು ನೋಡಿ ನಿಮ್ಗೆ ಬರ್ತಾ ವಾವು ಇಲ್ಲ ಏನಿಲ್ಲ, ಬಂದು ನೆಕ್ಲಿಕ್ ಹತ್ತಾನ ಮತ್ತೆ ಅವ್ರನ್ನ. ಅವನಿಗೆ ಏನು ಗೊತ್ತಾಗ್ತದೆ, ಕೆಲವರನ್ನ ಇನ್ನೂ ಅಲ್ಲಿ ಗೇಟ್ ಹತ್ತಿದ್ರೆ ಬಗಳ್ತಾನ. ರೇರ್ ಆಗಿ ಕೆಲವರು ಬಗಳೋದೇ ಇಲ್ಲ, ಬಾರಿದೇ ಇಲ್ಲ. ಅವ್ರು ಯಾರು ಮತ್ತೆ ಮುಂಚೆ ಬಂದವರಲ್ಲ, ಇವತ್ತೇ ಬಂದವರು ಕೂರ್ತಿಡ್ತಾನ. ಇವ್ರು ಎಂಥವ್ರು, ಇವರು ನನಗೆ ಆಘಾತ ಮಾಡೋರು, ಏನು ನನಗೆ ಫ್ರೆಂಡ್ ಆಗೋರು ಅಂತ ಗುರುತಿರ್ತಾನ, ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾನೆ. ವಿಚಿತ್ರ. ಇದು ಯಾವುದದು ವಾಸನೆ ಗಂಧ. ಇವಷ್ಟನ್ನು ಸೇರಿಸಿ ನಾವೀಗ ದೃಕ್ ಅಭ್ಯಾಸ ಮಾಡಬೇಕಾಗಿದೆ. ಏನು ಶಬ್ದಗಳಿಗೆ ಶ್ರವಣೇಂದ್ರಿಯ ದೃಕ್, ರೂಪಗಳಿಗೆ ಲೋಚನವು ಹೇಗೆ ದೃಕ್ಕೋ ಅರ್ಥ ಆಗಲಿಲ್ಲ, ಶಬ್ದಗಳಿಗೆ ಶ್ರವಣೇಂದ್ರಿಯ ದೃಕ್, ಸ್ಪರ್ಶಕ್ಕೆ ತ್ವಗೇಂದ್ರಿಯ ದೃಕ್, ರುಚಿಗಳಿಗೆ ದಿವ್ಯೇಂದ್ರಿಯ ದೃಕ್, ವಾಸನೆಗಳಿಗೆ ನಾಸಿಕ ದೃಕ್. ಎಚ್ಚರಿದ್ದೀರಿ ಎಲ್ಲರೂ? ಎಷ್ಟು ದೃಕ್ ಅದು? ಈ 5 ದೃಕ್ಗಳನ್ನು ವಿಂಗಡಿಸಿ ನೋಡೋರು ಯಾರು? ಈ ದೃಕ್ ಇದ್ರಕ್ಕ ಬೇರೆ, ಇದ್ರಕ್ಕ ಬೇರೆ, ಇದ್ರಕ್ಕ ಬೇರೆ. ಹೂ ಇಸ್ ದಿ ವಿಟ್ನೆಸ್? ಮನಸ್. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಏನು ವಿವರ್ಸ್ ಮತ್ತೆ ವಿವರಿಸ್ತಾರೆ. ಆಂದ್ಯಮಾಂದ್ಯ ಪಟುತ್ವೇಷು ನೇತ್ರ ಧರ್ಮೇಶು ಚೈಕಥಾ ಸಂಕಲ್ಪಯೇನ್ ಮನಃಶ್ರೋತ್ರ ಸ್ವಗಾದೌ ಯೋಜ್ಯತಾಮಿದಂ ಆಂದ್ಯಮಾಂದ್ಯ ಪಟುತ್ವೇಷು ನೇತ್ರ ಧರ್ಮೇಶು ಚೈಕಥಾ ಸಂಕಲ್ಪಯೇನ್ ಮನಃಶ್ರೋತ್ರ ಸ್ವಗಾದೌ ಯೋಜ್ಯತಾಮಿದಂ. ಮತ್ತೆ ಒಂದ್ಸಲ ಒಂದೊಂದನ್ನೇ ಲೆಕ್ಕಕ್ಕೆ ತೂಮಣಂತೆ. ಕಣ್ಣು ದೃಕ್, ಈ ಕಣ್ಣು ದೃಕ್, ಇದು ದೃಕ್ ಅಲ್ಲ ಅಂತ ಹೇಳ್ತಾರೆ. ಇದು ಕೂಡ ದೃಶ್ಯ. ಹೆಂಗ್ರಿ ದೃಶ್ಯ ನೋಡಿ? ಆಂಧ್ಯ ಕಣ್ಣಿನ ಅಂಧತ್ವ, ಮಾಂದ್ಯ ಕಣ್ಣಿನ ಮಂದತ್ವ, ಕಣ್ಣದ ದೃಷ್ಟಿ, ದೃಷ್ಟಿ ದೃಷ್ಟಿಯ ದೃಷ್ಟಿಹೀನತೆ, ದೃಷ್ಟಿಯ ಮಂದ ದೃಷ್ಟಿ, ಪಟುತ್ವೇಷು ದೃಷ್ಟಿಯ ಚುರುಕು, ಸೂಕ್ಷ್ಮತೆ, ಇವು ಕಣ್ಣಿನ ಧರ್ಮಗಳು ಹೌದಲ್ಲ? ಅವಾಗೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು, ಯಾಕೋ ಇತ್ತೀಚೆಗೆ ದೃಷ್ಟಿ ಸರಿ ಇಲ್ಲ. ಎರಡೆರಡು ಕಾಣಿಸ್ತು, ಆಪರೇಷನ್ ಮಾಡ್ಕೊಂಡ್ಬಿಟ್ಟು ಮಾಮಾಜಿಗೆ ಮೂರು ಕಂಡು ಬಂತು. ಔಷಧ ಹಾಕಿದ ಮೇಲೆ ನಾಲ್ಕು ಕಾಣ್ಲಿ ಕಟ್ಟಿದ್ರು. ನಿಮ್ಗೇನ ಹೇಳುದು ಅಂತ ಕೇಳಿದ್ರು. ಎಲ್ಲೋ ನೋಡ್ತಾರ, ಎಲ್ಲೋ ಕೈ ಇಡ್ತಾರ, ಎಲ್ಲೋ ಕೈ ಇಡ್ತಾರ, ಇನ್ನೆಲ್ಲೋ ನೋಡ್ತಾರ. ಇದು ಯಾರ ಧರ್ಮ? ಇದು ಕಣ್ಣಿನ ಧರ್ಮ. ಆಂದ್ಯಮಾಂದ್ಯ ಪಟುತ್ವೇಷು ನೇತ್ರ ಧರ್ಮೇಶು ಚೈಕಥ. ಹೌದಾ? ಇವುಗಳು ಗುರುತಿಸೋರು ಯಾರು? ಇದು ಕಣ್ಣಿನ ಧರ್ಮ. ಯಾರಿಗೆ ಗೊತ್ತಾಗ್ತದೆ ಕಣ್ಣಿನ ಧರ್ಮ? ಮನಸ್ಸಿಗೆ. ಹೌದಾ? ಸಂಕಲ್ಪ ಏನ್ ಮನಃಶ್ರೋತ್ರ ತ್ವಕ್ಕೆ ಆದೌ ಯೋಜ್ಯತಾಮಿದಂ. ಹೇಗೆ ಕಣ್ಣೋ ಹಾಗೆಯೇ ಶ್ರೋತ್ರ, ಹಾಗೆಯೇ ತ್ವಕ್, ಹಾಗೆಯೇ ಜಿಹ್ವ, ಎಲ್ಲವೂ ಕೂಡ ಅವುಗಳವುಗಳು ಅವುಗಳವುಗಳಿಗೆ ಅವುಗಳವುಗಳಿಗೆ ಅವುಗಳವುಗಳದೇ ಆದ ಧರ್ಮ. ಅವುಗಳವುಗಳ ಧರ್ಮ ಅವುಗಳಿಗೆ ಸೇರಿದ್ದು ಅನ್ನುವುದನ್ನು ವಿಂಗಡಿಸಿ ನೋಡಿದ್ದು ಯಾರು? ಮನಃ ಸಂಕಲ್ಪಗೀತ. ಕಣ್ಣಿನ ಬಗ್ಗೆ, ಶ್ರವಣೇಂದ್ರಿಯದ ಬಗ್ಗೆ, ತ್ವಗೇಂದ್ರಿಯದ ಬಗ್ಗೆ, ಈ ಇತರ ಎಲ್ಲ ಇಂದ್ರಿಯಗಳ ಬಗ್ಗೆ ಮನಸ್ಸು ಸಂಕಲ್ಪಿಸ್ತದೆ. ಇದು ಹೀಗೆ ಅವತ್ತು ಹಾಗೆ, ಇವತ್ತು ಹೀಗೆ, ಮುಂದೆ ಹೇಗೋ. ಉಪ್ಪಿನಕಾಯಿ ತಿನ್ನುವಾಗ ಹುಳಿ ಇದೆ ಅಂತ ತಗೋತೀವಿ, ತಿನ್ನುವಾಗ ಸಿಹಿ ಅನ್ನಿಸ್ತದೆ, ತಿಂದ ಮೇಲೆ ಖಾರ ಆಗ್ತದೆ. ಗುಜರಾತಿ ಉಪ್ಪಿನಕಾಯಿ ಹುಳಿ ಅಂತ ತಗೋತೀವಿ, ತಿನ್ನುವಾಗ ಸಿಹಿ ಅನ್ನಿಸ್ತದೆ, ತಿಂದು ಮುಗಿದಾಗ ಖಾರ ಕಟ್ಟ ಮಿಟ್ಟ. ಯಾರು ಗುರುತಿಸಿದ್ರಪ್ಪ ಇದು ಇದು ಇದು ಯಾರು ಸಂಕಲ್ಪ ಮಾಡಿದ್ರು? ಮುಂಚೆ ಹುಳಿ ಅಂತ ಅಂದ್ಕೊಂಡಿದ್ಯಾರು? ಇದು ಸಿಹಿ ಅಂತ ಸಂಕಲ್ಪ ಮಾಡಿದ್ಯಾರು? ಇದು ಖಾರ ಅಂತ ಸಂಕಲ್ಪ ಮಾಡಿದ್ಯಾರು? ಈ ಮೂರು ಬೇರೆ ಬೇರೆ ವೃತ್ತಿಗಳು ಒಂದೇ ವೃತ್ತಿಯೋ? ಇವು ಬೇರೆ ಬೇರೆ ವೃತ್ತಿಗಳಾಗಿದ್ದರೆ ಈ ಬೇರೆ ಬೇರೆ ವೃತ್ತಿಗಳನ್ನು ಬೇರ್ಪಡಿಸಿ ನೋಡಿದವರು ಯಾರು? ಇಂದ್ರಿಯಗಳನ್ನು ಬೇರ್ಪಡಿಸಿ ನೋಡಿದ್ದು ಮನಸ್ಸಾದರೆ ಮನಸ್ಸಿನಲ್ಲಿಯ ವೃತ್ತಿಗಳನ್ನು ಬೇರ್ಪಡಿಸಿದವರು ಯಾರು? ಮನಸ್ಸಿನಲ್ಲಿಯ ವೃತ್ತಿಗಳನ್ನು ವಿಂಗಡಿಸಿ ವಿಂಗಡಿಸಿ ನೋಡಿದವರು ಯಾರು? ಸಾಕ್ಷಿ ಸಹ ದೃಕೇವ ನತು ದೃಶ್ಯತೆ. ಕಾಮ ಸಂಕಲ್ಪ ಸಂದೇಹೋ ಶ್ರದ್ಧಾ ಶ್ರದ್ಧೇ ಧೃತಿ ತರೇ ಕಾಮ ಸಂಕಲ್ಪ ಸಂದೇಹೋ ಶ್ರದ್ಧಾ ಶ್ರದ್ಧೇ ಧೃತಿ ತರೇ ಇರೋದಿಗೆ ಇಲ್ಲಿ ಟೈಮ್ ಟೇಬಲ್ ಇದೆ.